ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆಗೆ ಸಚಿವ ದಿನೇಶ್ ಗುಂಡೂರಾವ್ ಶಂಕುಸ್ಥಾಪನೆ. ಹಾಗೂ ರಾಜ್ಯದ ಪಠ್ಯಕ್ರಮದಲ್ಲಿ ವಾಲ್ಮೀಕಿ ರಾಮಾಯಣ ಸೇರಿಸಲು ಸರ್ಕಾರದ ಚಿಂತನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಅಯ್ಯಯ್ಯೋ, ಬೈಲಲ್ಲಿ ಮೂತ್ರ ವಿಸರ್ಜನೆ ಮಾಡೋದು ನಾಗರಿಕ ಸಭ್ಯತೆ ಅಲ್ಲಪ್ಪ. ಮರಗಳ ಮರೆಯಲ್ಲಿ, ಗೋಡೆ ಮೇಲೆ, ಸಾರ್ವಜನಿಕ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು. ಮೂತ್ರ ವಿಸರ್ಜನೆಗಂತಾನೆ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ಅಡಿ ಎಲ್ಲಾ ಕಡೆಗಳಲ್ಲಿ ಶೌಚಾಲಯ ಇದೆಯಲ್ಲ, ಅದೂ ಅಲ್ಲದೆ ಸಮುದಾಯ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿದಾರಲ್ವಾ. ನಾವು ಸಾರ್ವಜನಿಕರು ಅವುಗಳ ಬಳಕೆನ ಮಾಡ್ಕೋಬೇಕಪ್ಪ. ಸ್ವಚ್ಛತೆಯಡಗಿ ನಮ್ಮ ನಡಿಗೆ, ಸಾರ್ವಜನಿಕ ಸ್ಥಳಗಳಲ್ಲಿ ಶುಚಿತ್ವ ಕಾಪಾಡಿ. ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ, ಸ್ವಚ್ಛ ಭಾರತ್ ಮಿಷನ್ ನಗರ ಯೋಜನೆ, ಕರ್ನಾಟಕ ಸರ್ಕಾರ. ತಣ್ಣನೆ ಗಾಳಿ ಕಾಡಲ್ಲಲೆದು. ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲೇ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರು, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸುಧಾರಿತ ಖುಷ್ಕಿ ಬೇಸಾಯ ಕ್ರಮಗಳು ಕುರಿತು ಡಾ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಇ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು ಮೂಡಿಬರಲಿವೆ. ಈಗ ಕೇಳೋಣ ಸುಧಾರಿತ ಖುಷ್ಕಿ ಬೇಸಾಯದ ಕ್ರಮಗಳು ಕುರಿತು ಡಾ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನವನ್ನು. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸುಧಾರಿತ ಖುಷ್ಕಿ ಬೇಸಾಯದ ತಾಂತ್ರಿಕ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKದ ಖುಷ್ಕಿ ಬೇಸಾಯ ಪ್ರಯೋಜನ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಲತಾ ಎಚ್ಎಸ್ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಡಾಕ್ಟರ್ ಲತಾ ಮೇಡಮ್ ಅವರೇ, ಖುಷ್ಕಿ ಬೇಸಾಯದ ಪ್ರಾಮುಖ್ಯತೆ ಏನು, ಬೆಳೆ ಉತ್ಪಾದನೆಯಲ್ಲಿ ಇದರಲ್ಲಿ ಏನೇನು ತೊಡಕು ಉಂಟಾಗುತ್ತೆ ಮಾಹಿತಿ ಮಾಡಿಕೊಡಿ. ಇದು ಖುಷ್ಕಿ ಬೇಸಾಯ ಅಂತ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚಿನ ಜಾಗ ಭೂ ಪ್ರದೇಶ ಇರತಕ್ಕಂಥದ್ದು ಸರ್. ನಮ್ಮ ದೇಶದಲ್ಲೇ ನಾವು ನೋಡ್ಬೇಕು ಅಂತಂದ್ರೆ ನಮ್ಮ ರಾಜ್ಯ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚು ಖುಷ್ಕಿ ಬೇಸಾಯ ಜಾಗವನ್ನ ಹೊಂದಿರತಕ್ಕ ಕಡಿಮೆ ನೀರಿನ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಂತ ಹೇಳ್ತೀವಿ. ಅದರಲ್ಲಿ 9 ಮಿಲಿಯನ್ ಹೆಕ್ಟೇರ್ ಅಷ್ಟು ಒಟ್ಟಾರೆ ಜಾಗದಲ್ಲಿ, ಸೊ ನಮಗೆ 7 ಮಿಲಿಯನ್ ಹೆಕ್ಟೇರ್ ಅಷ್ಟು ಸಾಗುವಳಿ ಭೂಮಿ ಖುಷ್ಕಿಯಲ್ಲೇ ಸಿಗುತ್ತೆ. ಖುಷ್ಕಿ ಒಂದೇ ಒಂದೇ ಬೆಳೆ ಅಥವಾ ಎರಡು ಬೆಳೆಗಳನ್ನ ಮುಂಗಾರು ಹಿಂಗಾರಿನಲ್ಲಿ ಬೆಳೀಬಹುದು. ಇಲ್ಲಿ 70%+ ಜನ ಕುಷ್ಕಿಯಲ್ಲಿ ತೊಡಗಿರ್ತಾರೆ. ಆದ್ರೆ ಇದರದ್ದು ಒಂದು ಕಾಂಟ್ರಿಬ್ಯೂಷನ್ ಅಂತ ಕೊಡುಗೆ ಅಂತ ಹೇಳೋದಾದ್ರೆ ಒಟ್ಟಾರೆ ಆಹಾರ ಭದ್ರತೆಗೆ ಆಹಾರ ಉತ್ಪಾದನೆಗೆ 45% ಕುಷ್ಕಿಯಿಂದಾನೇ ಬರುತ್ತೆ. ಪ್ರಮಾಣದ ಕೊಡುಗೆ ಕೊಡ್ತಾ ಇದೆ. ಆದ್ರಿಂದ ಇದು ತುಂಬಾ ಇಲ್ಲಿ ನಮ್ಗೆ ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಕುಷ್ಕಿಯಲ್ಲಿ ಬೆಳೆಗಳನ್ನ ಬೆಳೆಯೋದು ಬಹಳ ಮುಖ್ಯ ಆಗತ್ತೆ. ಸೊ ಇದರಲ್ಲಿ ಕೆಲವೊಂದು ತೊಡಕುಗಳು ಸಹಿತ ಇದಾವೆ, ತೊಡಕು ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರಮುಖವಾಗಿ ಮಣ್ಣು ಮತ್ತೆ ನೀರಿನ ಒಂದು ಸಂರಕ್ಷಣೆ ಸರಿಯಾಗಿ ಮಾಡೋದಿಲ್ಲ ರೈತರು. ಸೊ ಇಲ್ಲಿ ಮಣ್ಣು ಕೆಂಪು ಮಣ್ಣಲ್ಲಿ ನಮಗೆ ಜಾಸ್ತಿ ಎಪ್ಪಕಟ್ಟುತ್ತೆ, ನೀರು ಜಾಸ್ತಿ ಬೇಗ ಹಿಂಗ್ ಹೋಗುತ್ತೆ, ನೀರು ಇಟ್ಕೊಳ್ಳೋ ಶಕ್ತಿ ಕಡಿಮೆ ಇರುತ್ತೆ. ಮಣ್ಣಿನಲ್ಲಿ ಏನು ಪೋಷಕಾಂಶಗಳು, ಬಹು ಪೋಷಕಾಂಶಗಳು ಅಂತ ಹೇಳ್ತೀವಿ, ಸಾರಜನಕ ರಂಜಕದಿಂದ ಒಟ್ಟಾರೆ 17 ಪೋಷಕಾಂಶಗಳು ಏನ್ ಬೇಕೋ ಅವೆಲ್ಲವುಗಳ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದ್ರ ಜೊತೆಗೆ ಹಾಗೂ ಏನು ಸಾವಯವ ಇಂಗಾಲ ಅಂತ ಏನ್ ಹೇಳ್ತೀವಿ, ಮಣ್ಣಿನ ಜೀವಾಳ ಅದು ಕೂಡ ಇಲ್ಲಿ ಬಹಳ ಕಡಿಮೆ. ಕುಷ್ಕಿಯಲ್ಲಿ ಏನು ಒಣ ಹವೆ ಇರುತ್ತಲ್ಲ, ನಾವ್ ಎಷ್ಟೇ ಸಾವಯವ ಗೊಬ್ಬರವನ್ನ ಹಾಕಿದ್ರು, ಎಷ್ಟೇ ಹಸಿರು ಗೊಬ್ಬರವನ್ನ ಹಾಕಿದ್ರು ಕೂಡ ಅದು ಹೆಚ್ಚಿನದಾಗಿ ಜಾಸ್ತಿ ದಿನ ಇರೋದಿಲ್ಲ, ಅದು ಬೇಗ ಬೇಗನೆ ಹೋಗ್ಬಿಡುತ್ತೆ. ಅವಾಗ ಸಾವಯವ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ, ಅದು ಒಂದು ಮುಖ್ಯ ತೊಡಕು. ಹಾಗೆ ಇಲ್ಲಿ ಕುಷ್ಕಿಯಲ್ಲಿ ರೈತರು ಅವರ ಒಂದು ಸಾಲ ಸೌಲಭ್ಯ ಆಗಿರ್ಬೋದು, ಬೆಳೆಗಳಿಗೆ ಬೆಳೆ ಬೆಳಿಬೇಕು, ಒಂದು ನೂತನ ತಂತ್ರಜ್ಞಾನ ಇಟ್ಕೋಬೇಕು ಅಂತಂದ್ರೆ ಅದು ಸಿಗೋದಿಲ್ಲ ಅವರಿಗೆ. ಸೊ ಹಾಗೆ ಅಸ್ಥಿರ ಬೆಳೆ ಪದ್ಧತಿಗಳನ್ನ ನಾವು ನೋಡ್ತೀವಿ, ಕುಸಿಯುತ್ತಿರುವ ಅಂತರ್ಜಲ ಮಟ್ಟವನ್ನು ನೋಡ್ತಿದ್ದೀವಿ. ಹಾಗೆ ಬಹುಮುಖ್ಯವಾದುದು ಅಂತಂದ್ರೆ ಮಳೆಯ ಒಂದು ವ್ಯತಿರಿಕ್ತ ಪರಿಸ್ಥಿತಿ, ಅನಿಶ್ಚಿತ ಮಳೆ, ಒಂದ್ಸರಿ ಜಾಸ್ತಿ ಬರಗಾಲ ಬರುತ್ತೆ, ಒಂದ್ಸರಿ ಏನು ಮಳೆ ಜಾಸ್ತಿ ಬರುತ್ತೆ, ಕುಸ್ಕಿ ಒಂದ್ ಬೆಳೆ ಬೆಳ್ಕೊಳ್ಳೋದು ಕೆಲವೊಂದ್ಸರಿ ಕಷ್ಟ ಆಗತ್ತೆ. ಈ ರೀತಿ ಒಂದು ಸನ್ನಿವೇಶಗಳನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನದಾಗಿ ನೋಡ್ತೀವಿ. ಪ್ರತಿ 2.5-3 ವರ್ಷಕ್ಕೆ ಒಂದ್ಸರಿ ಬರಗಾಲ ಬರೋದು, ಅಥವಾ ಒಂದ್ಸರಿ ನೆರೆ ಬರೋದು, ಅಥವಾ ಹೆಚ್ಚಿನ ಮಳೆ ಬರೋದು, ಈ ರೀತಿ ಅತಿವೃಷ್ಟಿ ಅನಾವೃಷ್ಟಿಯ ಏನು ಎಪಿಸೋಡ್ಸ್ ಇದಾವೆ ಇವು ಜಾಸ್ತಿ ಫ್ರೀಕ್ವೆಂಟ್ ಆಗಿ ಬರ್ತವೆ ನಮ್ಮ ಕುಷ್ಕಿಯಲ್ಲಿ ಅಂತ ಹೇಳ್ಬೋದು. ಡಾಕ್ಟರ್ ಲತಾ ಮೇಡಮ್ ಅವರೇ, ಮಣ್ಣು ಮತ್ತು ನೀರನ್ನು ಯಾವ ಕ್ರಮಗಳಿಂದ ನಾವು ಸಂರಕ್ಷಿಸಬಹುದು? ಇಲ್ಲಿ ಮುಖ್ಯವಾಗಿ ನಮ್ಗೆ ಸುಧಾರಿತ ಕುಷ್ಕಿ ಬೇಸಾಯ ತಂತ್ರಜ್ಞಾನಗಳಲ್ಲಿ ಬಹುಮುಖ್ಯವಾದದ್ದು ತೇವಾಂಶವನ್ನ, ಮಣ್ಣಿನ ಒಂದು ತೇವಾಂಶವನ್ನ ಕಾಪಾಡೋದು, ಮಣ್ಣನ್ನ ಸಂರಕ್ಷಣೆ ಮಾಡೋದು ಬಹಳ ಮುಖ್ಯ ಆಗತ್ತೆ. ಸೊ ಇಲ್ಲಿ ತಾಂತ್ರಿಕವಾಗಿ ನಾವು ಈ ಒಂದು ಬೇಸಾಯ ಕ್ರಮಗಳಾಗಿರ್ಬೋದು, ಯಾಂತ್ರಿಕ ಕ್ರಮಗಳಾಗಿರ್ಬೋದು, ಅಥವಾ ಏನು ನಮ್ಗೆ ಹುಲ್ಲುಗಾವಲಿನಂತಹ ಹುಲ್ಲುಗಳನ್ನ ಬೆಳೆಸೋದ್ರಿಂದ ಹಾಗೂ ಮರಗಳನ್ನ ಬೆಳೆಸೋದ್ರಿಂದ, ಈ 4 ಪದ್ಧತಿ ಅಂದ್ರೆ ಯಾಂತ್ರಿಕ ಪದ್ಧತಿ, ಬೇಸಾಯ ಪದ್ಧತಿ, ಅರಣ್ಯೀಕರಣದಿಂದ ಹಾಗೂ ಹುಲ್ಲುಗಾವಲು, ಈ 4 ಕ್ರಮಗಳನ್ನು ಹಂತ ಹಂತವಾಗಿ ಮಣ್ಣಿನ ವಿಧಗಳಿಗೆ ಅನುಗುಣವಾಗಿ ಅವಗುಣಕ್ಕೆ ತಕ್ಕಂತೆ ಹಾಗೂ ಮಣ್ಣಿನ ಇಳಿಜಾರಿಗೆ ತಕ್ಕಂತೆ ಅಳವಡಿಸಿಕೊಂಡವಾಗ ನಾವು ಮಣ್ಣು ಮತ್ತೆ ನೀರನ್ನ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ. ಒಂದ್ಸರಿ ಒಂದು ಸೀಸನ್ ಅಲ್ಲಿ ಮಳೆ ಬಂದಿಲ್ಲ ಅಂದ್ರೂ ನಡೆದೋಗುತ್ತೆ, ಇಲ್ಲಿ ಸ್ವಲ್ಪ ಮಟ್ಟಿನ ಒಂದು ತೇವಾಂಶ ಕಾಪಾಡ್ಕೋಬಹುದು. ಹೌದು, ಒಂದು ಈಗ ನಮಗೆ ಒಂದು ಬೆಳೆ ಬೆಳೆದಿರ್ತೀವಿ ಅಂದವಾಗ ಸೊ ಒಂದು 15 ದಿನದವರೆಗೂ ಮಳೆ ಬರೋದಿಲ್ಲ, ಅದು ಬರ ಪರಿಸ್ಥಿತಿ ಅಂತ ಹೇಳ್ತೀವಿ. ಆ ಬೆಳೆಯಲ್ಲಿ ಬರ್ತಕ್ಕಂಥ ಬರ ಪರಿಸ್ಥಿತಿ, ಆ ಬರ ಪರಿಸ್ಥಿತಿಯನ್ನ ನಿವಾರಣೆ ಮಾಡಲಿಕ್ಕೆ ನಾವು ಮೊದಲನೇ ಮಣ್ಣು ಮತ್ತೆ ನೀರಿನ ಸಂರಕ್ಷಣಾ ಕ್ರಮಗಳನ್ನ ಅಳವಡಿಸಿಕೊಂಡಿದ್ರೆ ಆ ಬೆಳೆ ಒಂದು 15 ದಿನ ಮಳೆ ಬಂದಿಲ್ಲ ಅಂದ್ರೂ ತಡ್ಕೊಳೋ ಅಂತ ಸಾಮರ್ಥ್ಯವನ್ನ ಹೊಂದುತ್ತೆ ಅಂತ ಹೇಳ್ಬೋದು. ಈ ಕುಷ್ಕಿ ಪ್ರದೇಶ ಅಂತೇವಲ್ಲ, ಅಲ್ಲಿ ಮಳೆ ನೀರಿನ ಬೀಳುವಂತ ಸ್ಥಳದಲ್ಲಿ ನೀರು ಇಂಗುವಂತಹ ಒಂದು ಪದ್ಧತಿನ ಅನುಸರಿಸ್ಕೊಂಡ್ರೆ ಹೆಂಗೆ? ಹೌದು, ಇಲ್ಲಿ ಏನಂತಂದ್ರೆ ನಮಗೆ 2 ರೀತಿಯಲ್ಲಿ ನಾವು ಮಳೆ ನೀರನ್ನ ಸಂರಕ್ಷಣೆ ಮಾಡಬಹುದು. ಬಿದ್ದಂತ ಮಳೆ ನೀರನ್ನ ಸ್ಥಳದಲ್ಲೇ ಇಂಗಿಸುವಂತ ಒಂದು ಮಾಡಬಹುದಾಗತ್ತೆ. ಹಾಗೆ ಹೊರ ಹರಿತಕ್ಕಂಥ ನೀರನ್ನ ಕೂಡ ನಾವು ಒಂದು ಕಡೆ ಶೇಖರಣೆ ಮಾಡಿ ಅದನ್ನ ಪುನರ್ಬಳಕೆ ಮಾಡಬಹುದು. ಈಗ ನಗರ ಪ್ರದೇಶದಲ್ಲಿ ಮಳೆ ನೀರಿನ ಇಂಗುಗುಂಡಿ ಮಾಡಿ ನಮ್ಮ ಹೊಲದಲ್ಲೂ ಕೂಡ, ಹೌದು ಹೊಲದಲ್ಲಿ ಕೂಡ ನಾವು ಅಲ್ಲೇ ಬಿದ್ದಂತ ಮಳೆ ನೀರು. ಈಗ ಇಲ್ಲಿ ನಮ್ಗೆ ಬೆಂಗಳೂರು ಒಂದು ಎಲ್ಲ ಪ್ರದೇಶಕ್ಕೂ ನೀವು ಮಳೆ ನೀರು ಭೂಮಿಯಲ್ಲಿ ಹೋಗ್ಬಿಡ್ತದಲ್ಲ, ಭೂಮಿಯಲ್ಲಿ ಸ್ವಲ್ಪ ಹಿಂಗ್ ಹೋಗುತ್ತೆ. ಆ ಸ್ವಲ್ಪ ನೀರು ಅಂದ್ರೆ ಭೂಮಿ ಎಷ್ಟು ಕುಡಿಯೋಕ್ ಸಾಧ್ಯ ಆಗುತ್ತೋ ಅಷ್ಟನ್ನ ತನ್ನಲ್ಲಿ ಇಟ್ಕೊಳ್ಳುತ್ತೆ, ಇನ್ನು ಉಳಿದ ನೀರನ್ನ ಹರಿ ಬಿಡುತ್ತೆ, ಆಚೆ ಹಾಕತ್ತೆ. ಆಚೆ ಹಾಕಿದ ನೀರು ಹೊರ ಹರಿವು ಅಂತ ಹೇಳ್ತೀವಿ. ಅದು ಏನಾಗುತ್ತೆ, ಹೊರ ಹರಿವಿನ ಪ್ರಮಾಣ ಜಾಸ್ತಿ ಆದವಾಗ ಸಾಮಾನ್ಯವಾಗಿ ಈ ಕೆರೆ ಕುಂಟೆ ನದಿಗಳು ಎಲ್ಲ ತುಂಬಿ ಫ್ಲಡ್ ಕ್ರಿಯೇಷನ್ ಆಗತ್ತೆ. ಅದಕ್ಕೆ ಆದಷ್ಟು ಮಳೆ ನೀರನ್ನ ಜಮೀನಿನಲ್ಲೇ ಇಂಗುವಂತ ಕೆಲಸಗಳನ್ನ ನಾವು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ಸಮಪಾತಳಿ ಬದುಗಳನ್ನ ಅಂದ್ರೆ ಇಳಿಜಾರು ಶೇಕಡ 2-6 ಇಳಿಜಾರು ಇದ್ದಂತ ಒಂದು ಜಮೀನುಗಳಲ್ಲಿ ಸಮಪಾತಳಿ ಬದುಗಳನ್ನ ಹಾಕೋದಾಗ್ಲಿ, ಸಮಪಾತಳಿ ಬೇಸಾಯವನ್ನ ಮಾಡೋದಾಗ್ಲಿ, ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನ ಹಾಕೋದು ಸಮಪಾತಳಿ ಬದು ಅಂತ ಹೇಳಿದ್ರೆ. ಸೊ ಇಳಿಜಾರಿಗೆ ಬದುಗಳನ್ನ ಹಾಕಿ ಮಳೆ ನೀರನ್ನ ಸಂರಕ್ಷಣೆ ಮಾಡೋದು ಒಂದಾದ್ರೆ, ಆ ಬದುಗಳನ್ನ ಸಂರಕ್ಷಣೆ ಒಡಿಬಾರ್ದಲ್ಲ, ಬಹುಕಾಲ ಆ ಬದುಗಳು ಇರಬೇಕು ಅಂತಂದ್ರೆ ಬದುಗಳ ಮೇಲೆ ಏನು ಹುಲ್ಲನ್ನ ಹಚ್ಚಿಬಿಟ್ಟು ಬದುಗಳನ್ನ ಸಂರಕ್ಷಣೆ ಮಾಡತಕ್ಕಂಥದ್ದು. ಭೂಮಿಯ ಇಳಿಜಾರು ಅದಕ್ಕಿಂತ ಶೇಕಡ 10% ಮೇಲಿತ್ತು ಅಂದ್ರೆ ನಮ್ಗೆ ಜಗಲಿ ಕಟ್ಟೆಗಳನ್ನ ಕಟ್ಟೋ ರೀತಿನಲ್ಲಿ ಸ್ಟಾಗರ್ಡ್ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಕಟ್ಟೆಗಳ ರೀತಿನಲ್ಲಿ ಬದುಗಳನ್ನ ಹಾಕಬೇಕು, ಅಥವಾ ಜಿಂಗ್ ಜಗಲಿ ಕಟ್ಟೆಗಳನ್ನ ನಿರ್ಮಾಣ ಮಾಡಿ ಏನು ಈ ಸ್ಲೋಪ್ ಅಂತ ಏನ್ ಹೇಳ್ತೀವಿ ಭೂಮಿಯ ಇಳಿಜಾರನ್ನ ಕಡಿಮೆ ಮಾಡ್ತಾ ಹೋದವಾಗ ಸಾಕಷ್ಟು ಮಳೆ ನೀರು ಆ ಜಮೀನಲ್ಲೇ ನಿಂತ್ಕೊಳ್ಳುತ್ತೆ. ಸೊ ಅಂದ್ರೆ ರಭಸವಾಗಿ ಓಡ್ತಕ್ಕಂತ ನೀರನ್ನ ನಾವು ಅಲ್ಲೇ ನಿಧಾನಕ್ಕೆ ನಡೆಯೋ ರೀತಿನಲ್ಲಿ ಮಾಡಿ ನಡೆಯೋ ನೀರನ್ನ ನಿಲ್ಲಿಸಬೇಕು, ನಿಂತ ನೀರನ್ನ ಭೂಮಿಯಲ್ಲಿ ಹಿಂಗಿಸಿದ್ರೆ ನಮಗೆ ಬೆಳೆ ಬೆಳವಣಿಗೆಗೆ ಚೆನ್ನಾಗುತ್ತೆ. ಕನಿಷ್ಠ 1-3 ನೀವು ಇಟ್ಕೋಬಹುದು. ಈ ತೇವಾಂಶ ಅನ್ನೋದು ಮಣ್ಣಿನಲ್ಲಿ ಬಹಳ ದಿನ ಇರ್ಬೇಕಂದ್ರೆ ಮಣ್ಣಿನ ಒಂದು ಸಾವಯವ ಅಂಶ ಜಾಸ್ತಿ ಆಗ್ಬೇಕು. ಮಣ್ಣಿನ ಗುಣಧರ್ಮದಲ್ಲಿ ಒಂದು ಉತ್ತಮವಾದ ಗುಣಧರ್ಮವನ್ನು ನೋಡ್ತು ಅಂತಂದ್ರೆ ಈ ನೀರು ಕೂಡ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ. ಡಾಕ್ಟರ್ ಲತಾ ಮೇಡಮ್ ಅವರೇ, ಖುಷ್ಕಿ ಬೇಸಾಯದಲ್ಲಿ ಹೊರ ಹರಿಯುವ ನೀರನ್ನು ಯಾವ ರೀತಿ ಕೊಯ್ಲ್ ಮಾಡ್ತಾರೆ ತಿಳಿಸ್ಕೊಡಿ ಸ್ವಲ್ಪ. ಇಲ್ಲಿ ಮುಖ್ಯವಾಗಿ ನಾವು ಹೊರ ಹರಿಯುವಕ್ಕಿಂತ ಮುಂಚೆ ಸ್ಥಳದಲ್ಲೇ ಸಾಕಷ್ಟು ನೀರನ್ನ ನಾವು ಇಂಗಿಸ್ಬೇಕಾಗತ್ತೆ. ಜಮೀನಲ್ಲಿ ಬಿದ್ದಂತ ಮಳೆ ನೀರನ್ನ ಸಾಕಷ್ಟು ಇಂಗಿಸ್ಲಿಕ್ಕೆ ನಮಗೆ ಅನೇಕ ಬೇಸಾಯ ಕ್ರಮಗಳನ್ನ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಇಲ್ಲಿ ಶೇಕಡ 2% ಕಡಿಮೆ ಇಳಿಜಾರು ಇರ್ತಕ್ಕಂಥ ಭೂಮಿಗಳಲ್ಲಿ ಈ ಒಂದು ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಸೊ ಅದರಲ್ಲಿ ತುಂಬಾ ಪ್ರಮುಖವಾದವು ಅಂತ ಅಂದ್ರೆ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಅಂದ್ರೆ ಹಿಂಗಾರಿ ಬೆಳೆ ಕಟಾವಾದ ನಂತರ ಆ ಬೆಳೆ ತಕ್ಷಣನೇ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಉಪಯೋಗ ಮಾಡಿಕೊಂಡು ಆಳವಾಗಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಉಳುಮೆ ಮಾಡಿದ್ರೆ ಸೊ ನಮಗೆ ಏನು ಭೂಮಿ ತುಂಬಾ ಎಂಟೆಗಳಾಗಿ ರಗ್ಗಡ್ ಕಂಡೀಷನ್ ಅಂತ ಹೇಳ್ತೀವಿ ಅಂದ್ರೆ ಬಿದ್ದಂತ ಮಳೆ ನೀರು ಮುಂಬರುವ ಮಳೆಗಳಲ್ಲಿ ಬಿದ್ದಂತ ಮಳೆ ನೀರು ಸಾಕಷ್ಟು ಮಣ್ಣಲ್ಲಿ ಇಂಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದು ಒಂದು ಮುಖ್ಯವಾದ ಒಂದು ಕ್ರಮ ಅಂತ ಹೇಳ್ಬೋದು. ಹಾಗೆ ಸಮಪಾತಳಿ ಉಳುಮೆ, ನಾನು ಅವಾಗ್ಲೇ ಹೇಳಿದೆ ಸಮಪಾತಳಿ ಬದುಗಳನ್ನ ಅಂದ್ರೆ ಇಳಿಜಾರಿಗೆ ಅಡ್ಡಲಾಗಿ ಬದುಗಳ ನಿರ್ಮಾಣ ಒಂದು ಕಾರ್ಯ ಆದ್ರೆ ಸೊ ಪ್ರತಿಯೊಂದು ಬೇಸಾಯ ಕ್ರಮಗಳನ್ನು ಅಂದ್ರೆ ಉಳುಮೆ ಮಾಡೋದ್ರಿಂದ ಹಿಡಿದು ಅಂತರ ಬೇಸಾಯ ಬಿತ್ತನೆ ಇವೆಲ್ಲವೂ ಸಹಿತ ಇಳಿಜಾರಿಗೆ ಅಡ್ಡಲಾಗಿ ಹಾಕ್ತಾ ಹೋಗ್ಬೇಕಾಗತ್ತೆ. ಇದನ್ನ ಸಮಪಾತಳಿ ಉಳುಮೆ ಅಥವಾ ಸಮಪಾತಳಿ ಬೇಸಾಯ ಅಂತ ಹೇಳ್ತೀವಿ. ಇದನ್ನು ಕೂಡ ಮಾಡಬೇಕಾಗತ್ತೆ ರೈತ ಬಾಂಧವರು. ಅಗಲ ತಳದ ಬದುಗಳನ್ನ ಅಂದ್ರೆ ಕಪ್ಪು ಮಣ್ಣಲ್ಲಿ ಇವು ಹೆಚ್ಚು ಸೂಕ್ತ. ಸೊ ಏನು ಬದುಗಳ ತಳ ಒಂದ್ ಸ್ವಲ್ಪ ಅಗಲಕ್ಕಿದ್ದು ಸೊ ಜಾಸ್ತಿ ದಿನ ಅವು ಬಾಳಿಕೆ ಬರ್ತವೆ. ಬಹಳ ವರ್ಷಗಳ ಕಾಲ ಆ ಅಗಲ ತಳದ ಬದುಗಳನ್ನ ನಾವು ಇಟ್ಕೋಬಹುದಾಗತ್ತೆ ಜಮೀನ್ ಮೇಲೆ. ಸೊ ಹಾಗೆ ಇಳಿಜಾರುಗುಂಟ ಏರು ಮಡಿಗಳನ್ನ ನಾವು ಮಾಡಬೇಕು. ಅಂದ್ರೆ ಈಗ ಮುಸ್ಕಿನ ಜೋಳ ಜೋಳ ಈ ರೀತಿ ಬೆಳೆಗಳನ್ನ ನಾವು ಬೆಳೆದು ಸೊ ಮಧ್ಯದಲ್ಲಿ ನಾವು ಏನು ಏರು ಮಡಿಗಳನ್ನ ಹಾಕಿ ಹಾಗೆ ಏರು ಮಡಿಗಳನ್ನ ಸಣ್ಣ ಸಣ್ಣದಾಗಿ ಮಣ್ಣಿನ ಒಂದು ಸಣ್ಣ ಬದುಗಳನ್ನ ಹಾಕಿ ನೀರು ಸ್ಥಳದಲ್ಲಿ ಅಲ್ಲೇ ಇಂಗೋ ರೀತಿನೂ ಕೂಡ ಮಾಡಬಹುದು ಈ ರೀತಿ. ಹಾಗೆ ಚೌಕಾಕಾರದ ಬದುಗಳು ಇವನ್ನ ಕಂಪಾರ್ಟ್ಮೆಂಟ್ ಬಂಡ್ ಅಂತ ಹೇಳ್ತೀವಿ ನಾವು. ಇದನ್ನ ಪೂರ್ವ ಮುಂಗಾರಿನಲ್ಲಿ ಮೇ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಏನ್ ಮಳೆ ಬೀಳುತ್ತೆ ಆ ಸಮಯದಲ್ಲಿ ಭೂಮಿ ಸಿದ್ಧತೆ ಮಾಡಿಕೊಂಡು ಏನ್ ಆ ಮಳೆ ನೀರನ್ನ ಸಾಕಷ್ಟು ಭೂಮಿಯಲ್ಲಿ ಇಂಗ್ಸಕ್ ಸಾಧ್ಯ ಮಾಡಬೇಕು ಅಂದ್ರೆ ಚೌಕಾಕಾರದ ಮಡಿಗಳನ್ನ ತಯಾರು ಮಾಡ್ಕೋಬಹುದು. ಅಂದ್ರೆ 3 ಮೀಟರ್ ಡೈಮೆನ್ಷನ್ ಅಲ್ಲಿ ಮಡಿಗಳನ್ನ ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಹಾಗೆ ಸಸ್ಯ ತಡೆಗಳು ಅಂದ್ರೆ ಬದುಗಳನ್ನ ನಾವು ಸ್ಟ್ರೆಂಥನ್ ಮಾಡ್ಕೋಬೇಕು. ಹಾಗೆ ಆಗಿರ್ಬೋದು ಅಥವಾ ನೇಪಿಯರ್ ಹುಲ್ಲಾಗಿರ್ಬಹುದು ಅಥವಾ ಗಿನಿ ಹುಲ್ಲಾಗಿರ್ಬೋದು ಸೂಕ್ತವಾದ ಬೆಳೆ ಅದರಲ್ಲಿ ಕಸ್ ಹುಲ್ಲು ಅಂತ ಒಂದು ಬರುತ್ತೆ, ಹಾಗೆ ನಸೆ ಹುಲ್ಲು ಅಂತ ಬರುತ್ತೆ. ಈ ರೀತಿ ಹುಲ್ಲುಗಳನ್ನ ಬದುಗಳ ಮೇಲೆ ಹಚ್ಚಿದ್ರೆ ಅವು ಬಹಳ ವರ್ಷಗಳ ಕಾಲ ಬದುನು ಒಡೆಯೋದಿಲ್ಲ, ಚೆನ್ನಾಗಿರುತ್ತೆ, ಆಗುತ್ತೆ. ಹಾಗೆ ಆ ಹುಲ್ಲು ಒಂಥರ ಏನು ಸಸ್ಯ ತಡೆಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ನಮ್ಗೆ ಕಡಿಮೆ ಖರ್ಚಿನಲ್ಲೇ ಇದು ಬದುಗಳನ್ನ ನಿರ್ಮಾಣ ಆಗುತ್ತೆ. ಪ್ರತಿ ವರ್ಷನೂ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಬೆಳೆಗಳ ಸಾಲುಗಳ ಮಧ್ಯದಲ್ಲಿ ಒಂದಡಿ ಸಾಲಾಗಿರ್ಬೋದು, ಮೂರಡಿ ಸಾಲಾಗಿರ್ಬೋದು, ಈ ಸಾಲುಗಳ ಮಧ್ಯದಲ್ಲಿ ದೋಣಿ ಸಾಲುಗಳನ್ನ ಮಾಡಬೇಕು. ಅಂದ್ರೆ ಒಂದು ನೇಗಿಲನ್ನ ಹಾಯಿಸಿದವಾಗ ಒಂದು ಕನ್ಸರ್ವೇಶನ್ ಫರೋ ಅಂತ ಹೇಳ್ತೀವಿ, ದೋಣಿ ಸಾಲು ರೆಡಿ ಆಗುತ್ತೆ. ಅದು ಮಳೆ ಹೆಚ್ಚಾಗಿದ್ದವಾಗ ನೀರಿನ ಹೊರ ಹಾಕಕ್ಕೆ ಅನುಕೂಲ ಮಾಡುತ್ತೆ. ಮಳೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ಭೂಮಿ ಒಳಗಡೆ ನೀರು ಹಿಂಗೋಕೆ ಅನುಕೂಲ ಮಾಡುತ್ತೆ. ಹಾಗೆ ಸಂರಕ್ಷಣಾ ಬೇಸಾಯ ಅಂದ್ರೆ ಕನ್ಸರ್ವೇಶನ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಇಲ್ಲಿ ಉಳುಮೆ ಕಾರ್ಯನೇ ಕಡಿಮೆ ಮಾಡೋದು, ತುಂಬಾ ಉಳುಮೆ ಮಾಡೋದು ಬೇಡ. ಹಾಗೆ ಒಂದು ಶೇಕಡ 30% ಬೆಳೆ ಉಳಿಕೆಗಳನ್ನ ಜಮೀನ್ ಮೇಲೆ ಇಟ್ಟರೆ ಇರೋ ರೀತಿನಲ್ಲಿ ಮಾಡಿದವಾಗ ಸಾಕಷ್ಟು ಮಳೆ ನೀರು ಭೂಮಿಯಲ್ಲಿ ಹಿಂಗಕ್ ಸಾಧ್ಯ ಆಗುತ್ತೆ. ಮಣ್ಣಿನ ಸವಕಳಿ ನಾವು ತಡಿಬಹುದಾಗತ್ತೆ. ಹಾಗೆ ಅದೇ ರೀತಿ ಕೆಲವೊಂದು ಹೆಸರು, ಉದ್ದು, ಹಲಸಂದೆ ಈ ರೀತಿ ಬೆಳೆಗಳನ್ನ ನಾವು ಒದಿಕೆ ಬೆಳೆಗಳಾಗಿ ಬೆಳೆದು ಬಿಟ್ಟು ಅವನ್ನ ಮಣ್ಣಿನಲ್ಲಿ ಮಲ್ಚಿಂಗ್ ತರ ಮಾಡ್ತೀವಿ. ಅಂದ್ರೆ ಉಳುಮೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕೂಡ ನಾವು ಜಾಸ್ತಿ ಮಾಡಬಹುದಾಗತ್ತೆ. ಮತ್ತೆ ಹಸಿರು ಗೊಬ್ಬರಗಳು ಅಬ್ಸೆಣಬಾಗಿರ್ಬೋದು, ದಯಂಚ ಇರ್ಬೋದು, ಈ ರೀತಿ ಬೆಳೆಗಳನ್ನ ಭೂಮಿಯಲ್ಲಿ ಬೆಳೆದು ಸೊ ಅದನ್ನ ಮಣ್ಣಲ್ಲೇ ಮಗುಚಾಕಿದ್ರೆ ಮಣ್ಣಿನ ಫಲವತ್ತತೆ ಚೆನ್ನಾಗಾಗುತ್ತೆ. ಹಾಗೆ ನೀರು ಹಿಡಿಯೋ ಸಾಮರ್ಥ್ಯ ಕೂಡ ಚೆನ್ನಾಗಿರುತ್ತೆ. ಮಣ್ಣಿನ ಸವಕಳಿಯನ್ನ ಕಡಿಮೆ ಮಾಡಬಹುದು. ಹಾಗೆ ಪ್ರತಿ 3 ವರ್ಷಕ್ಕೊಂದ್ಸರಿ ಮಣ್ಣಿನ ಪರೀಕ್ಷೆಯನ್ನ ಮಾಡಬೇಕಾಗುತ್ತೆ. 3 ಬೆಳೆಗಳಿಗೊಂದ್ಸರಿ ಮಣ್ಣಿನ ಪರೀಕ್ಷೆ ಮಾಡಬೇಕು ರೈತರು. ಹಾಗೆ 3 ವರ್ಷಕ್ಕೊಂದ್ಸರಿ ಆದ್ರೂ ಆಳವಾದ ಉಳುಮೆಯನ್ನ ಅಂದ್ರೆ ಮಣ್ಣಿನ ಕೆಳಪದ್ರಲ್ಲೆಲ್ಲ ಗಟ್ಟಿ ಆಗೋಗಿರುತ್ತೆ, ಅದು ಆಳವಾದ ಉಳುಮೆ ಮಾಡೋದ್ರಿಂದ ನಮಗೆ ಕಡಿಮೆ ಆಗಿ ಮಣ್ಣಿನಲ್ಲಿ ನೀರು ಹಿಂಗೋಕೆ ಸಾಧ್ಯತೆ ಜಾಸ್ತಿ ಆಗುತ್ತೆ. ಬೆಳೆದ್ ನಿಂತ ಪೈರಲ್ಲಿ ಫಸಲಲ್ಲಿ ತಟ್ಟೆ ಆಕಾರದ ಗುಣಿಗಳನ್ನ ಅಲ್ಲಲ್ಲಿ ಅಲ್ಲಿ ಮಾಡಿಕೊಂಡವಾಗ ನೀರು ಅಲ್ಲಿ ಶೇಖರಣೆ ಆಗಿ ನಿಧಾನಕ್ಕೆ ಹಿಂಗೋಕೆ ಅನುಕೂಲ ಆಗುತ್ತೆ. ಈ ರೀತಿ ಬೇಸಾಯ ಕ್ರಮಗಳನ್ನ ಕಡಿಮೆ ಖರ್ಚಲ್ಲಿ ರೈತ ಬಾಂಧವರು ಅನುಸರಿಸ್ಕೋಬಹುದು. ಇನ್ನೊಂದು ಡಾಕ್ಟರ್ ಲತಾ ಮೇಡಮ್ ಅವರೇ, ಈಗ ಖುಷ್ಕಿ ಬೇಸಾಯದಲ್ಲಿ ಒಂಥರ ಸೂಕ್ತವಾದ ಬೆಳೆ ಪದ್ಧತಿ ಅನುಸರಿಸಿದ್ರೆ ಹೆಂಗೆ? ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಖುಷ್ಕಿ ಬೇಸಾಯಕ್ಕೆ ಅಂತಾನೆ ಕೆಲವೊಂದು ಬೆಳೆ ಪದ್ಧತಿಗಳನ್ನ ನಾವು ನೋಡಬಹುದಾಗತ್ತೆ. ಈಗ ಎಲ್ಲಿ ನೀರಾವರಿನಲ್ಲಿ ಬರೀ ಒಂದೇ ಬೆಳೆ ಬೆಳೀತಾರೆ, ಎತ್ ನೋಡಿದ್ರು ಭತ್ತ ಕಬ್ಬು ಈ ರೀತಿ ಇರುತ್ತೆ, ಒಂದೇ ಬೆಳೆ ಪ್ರತಿ ವರ್ಷನೂ ಅದೇ ಬೆಳೆ ಬೆಳೀತಾರೆ. ಬಟ್ ಖುಷ್ಕಿನಲ್ಲಿ ಹಂಗೆ ಬೆಳೆದ್ರೆ ಅದು ಲಾಭದಾಯಕ ಆಗಲ್ಲ, ರೋಗ ಕೀಟಗಳು ಜಾಸ್ತಿ ಇರುತ್ತೆ, ಮಣ್ಣಿನ ಫಲವತ್ತತೆ ಹಾಳಾಗತ್ತೆ. ಆದ್ರಿಂದ ನಾವು ಮುಖ್ಯವಾಗಿ ಅಂದ್ರೆ ಅಂತರ ಬೆಳೆ ಪದ್ಧತಿಗಳನ್ನ ಹಾಗೂ ಬಹುಬೆಳೆ ಪದ್ಧತಿಗಳನ್ನ ಇಲ್ಲಿ ಅನುಸರಿಸೋದು ಬಹಳ ಮುಖ್ಯ ಆಗತ್ತೆ. ಖುಷ್ಕಿ ಬೇಸಾಯದಲ್ಲಿ ಕೇವಲ ಒಂದೇ ಬೆಳೆ ಬೆಳಿಬಾರ್ದು, ಸೊ 2 ಬೆಳೆ ಬೆಳೆಯೋ ಅಂತ ಸಾಧ್ಯತೆ ಇರ್ತಕ್ಕಂತ ಏರಿಯಾದಲ್ಲಿ ಅಂದ್ರೆ ಪೂರ್ವ ಮುಂಗಾರಿನ ಏನು ಮಳೆ ಬರುತ್ತಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ, ಆ ಮಳೆ ನೀರಿನ ಉಪಯೋಗ ಮಾಡಿಕೊಂಡು ಒಂದು ಬೆಳೆ ಬೆಳೆಯೋದು ಅಂದ್ರೆ ಅತಿ ಶೀಘ್ರವಾಗಿ ಕಟಾವಿಗೆ ಬರ್ತಕ್ಕಂತ ಬೆಳೆಗಳು ಅಲಸಂದೆ, ಹೆಸರು, ಉದ್ದು ಈ ತರ ಅವರೆ ಬೆಳೆಗಳನ್ನ, ಎಳ್ಳು ಎಳ್ಳುನು ಕೂಡ ಇದಕ್ಕೆ ಸೇರುತ್ತೆ. ಈ ಬೆಳೆಗಳನ್ನ ಅತಿ ಶೀಘ್ರವಾಗಿ ಕಟಾವಿಗೆ ಬರುತ್ತವೆ, ಅವನ್ನ ನಾವು ಬೆಳೀತೀವಿ 2-2.5 ತಿಂಗಳು 3 ತಿಂಗಳಲ್ಲಿ. ಸೊ ತದನಂತರ ಅದು ಏನು ಕಾಳನ್ನ ಕೊಯ್ಲು ಮಾಡ್ಕೊಂಡ್ಮೇಲೆ ಆ ಒಟ್ಟು ಅಥವಾ ಮೇವಿನ ಒಂದು ಭಾಗ ಇರುತ್ತಲ್ಲ ಅದನ್ನ ಭೂಮಿಯಲ್ಲೇ ಹಾಕಿದ್ರೆ ಮಣ್ಣಿನ ಫಲವತ್ತತೆ ಚೆನ್ನಾಗಾಗತ್ತೆ ಒಂದೇದು. ಮತ್ತೆ ತದನಂತರ ಏನು ನಾರ್ಮಲ್ ರೆಗ್ಯುಲರ್ ಮುಂಗಾರಿನಲ್ಲಿ ನಾವು ರಾಗಿನೋ ಜೋಳನೋ ಅಥವಾ ಅವರೇನೋ ಇನ್ಯಾವುದೋ ಬೆಳೆಯನ್ನ ನಾವು ಆ ಜಾಗದಲ್ಲಿ ಬೆಳಿಬಹುದು. ಅಂದ್ರೆ ಸಕ್ಸಸ್ಫುಲ್ ಆಗಿ 2 ಬೆಳೆಗಳನ್ನ ನಾವು ಬೆಳಿಬಹುದಾಗತ್ತೆ. ಇದು ಒಂದು 2 ಬೆಳೆ ಪದ್ಧತಿ, ದ್ವಿಬೆಳೆ ಪದ್ಧತಿ, ಡಬಲ್ ಕ್ರಾಪಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಲಾಭದಾಯಕ, ಒಂದು ಬೆಳೆ ಮತ್ತೆ ಇನ್ನೊಂದು ಬೆಳೆ, 2 ಬೆಳೆಯಿಂದನೂ ಲಾಭ ಇರುತ್ತೆ. ಒಂದೇದಾದ್ರೆ ಎರಡನೇದು ಅಂತರ ಬೆಳೆಗಳು, ಅಂತರ ಪೂರ್ವ ಮುಂಗಾರಲ್ಲಿ ಕೆಲವೊಂದು ಭಾಗದಲ್ಲಿ ಮಳೆ ಆಗೋದಿಲ್ಲ ಅಂತ ಕಡೆ ನಾವು ಹೆಚ್ಚಿನದಾಗಿ ಒಂದೇ ಬೆಳೆ ಬೆಳೆಯೋದಕ್ಕಿಂತ ಅಂತರ ಬೆಳೆಗಳನ್ನ ಬೆಳೆಯೋದು ಬಹಳ ಮುಖ್ಯ ಆಗತ್ತೆ. ಪ್ರಮುಖವಾಗಿ ನಾವಿಲ್ಲಿ ಈ ಒಂದು ಭಾಗದಲ್ಲಿ ಈಸ್ಟರ್ನ್ ಡ್ರೈ ಝೋನ್ ಅಂತ ಏನ್ ಹೇಳ್ತೀವಿ, ದಕ್ಷಿಣದ ಪೂರ್ವದ ಒಣವಲಯ ಅಂತ ಹೇಳಿ, ಇಲ್ಲಿ ರಾಗಿ ಮತ್ತೆ ತೊಗರಿ, ರಾಗಿಯೇ ಮೇನ್ ಕ್ರಾಪ್ ಅಂತ ಹೇಳ್ತೀವಿ. ಅದ್ರ ಜೊತೆ ಈ ಏನು ದ್ವಿದಳ ಜಾತಿಯ ಧಾನ್ಯಗಳನ್ನ ಸೇರಿಸಿ ಬೆಳೀತಕ್ಕಂಥದ್ದು. ಸೊ ರಾಗಿ 8 ಸಾಲ ಬೆಳೆದ್ರೆ 2 ಸಾಲ ತೊಗರಿಯನ್ನ ಜೋಡಿ ಸಾಲಲ್ಲಿ ಬೆಳಿಬೇಕಾಗತ್ತೆ. ಸೊ ಆ ಜೋಡಿ ಸಾಲುಗಳ ಮಧ್ಯದಲ್ಲಿ ಒಂದು ದೋಣಿ ಸಾಲನ್ನ ಹಾಯಿಸಿದವಾಗ ಅದು ಕನ್ಸರ್ವೇಶನ್ ಫಾರೋ ತರ ಸ್ಥಳದಲ್ಲೇ ನೀರಿಂಗಕ್ಕೆ ಅನುಕೂಲ ಆಗುತ್ತೆ. ಈ ಬೆಳೆ ಪದ್ಧತಿಗಳನ್ನು ಅನುಸರಿಸೋದ್ರಲ್ಲೂ ನಾವು ಮಣ್ಣನ್ನ ಸಂರಕ್ಷಣೆ ಮಾಡಬಹುದು, ನೀರನ್ನು ಕೂಡ ಸಂರಕ್ಷಣೆ ಮಾಡಬಹುದು. ಹಾಗೆ ಮುಸ್ಕಿನ ಜೋಳದ ಜೊತೆ 4 ಸಾಲ ಮುಸ್ಕಿನ ಜೋಳದ ಜೊತೆ 1 ಸಾಲು ತೊಗರಿಯನ್ನ ಬೆಳೆಯೋದಾಗ್ಲಿ, ರಾಗಿ ಮತ್ತೆ ಹರಳು 2 ಸಾಲು ರಾಗಿ 1 ಸಾಲು ಹರಳು ಅಥವಾ 4 ಸಾಲ ಸಾಲು ರಾಗಿ, ಒಂದು ಸಾಲು ಅರಳನ್ನ ಬಿತ್ತನೆ ಮಾಡೋದು. ಹಾಗೆ ರಾಗಿ ಜೊತೆ ಸೋಯಾ ಅವರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ನಾಲ್ಕು ಸಾಲು ರಾಗಿ ಜೊತೆ ಎರಡು ಸಾಲು ಸೋಯಾ ಅವರೆಯನ್ನ, ರಾಗಿ ಜೊತೆ ಹಲಸಂದೆಯನ್ನ 8:1 ಅನುಪಾತದಲ್ಲಿ ಬೆಳೆಯೋದಾಗ್ಲಿ. ಹಾಗೆ ನೆಲಗಡಲೆ ಮತ್ತೆ ತೊಗರಿ 8 ನೆಲಗಡಲೆ ಆದ್ರೆ ತೊಗರಿಯನ್ನ 2 ಬೆಳೆಯೋದು, ತೊಗರಿ ಮತ್ತೆ ಹಲಸಂದೆ ಅಥವಾ ಹೌರೆ. ಸೊ 1:1 ರೋ ಪ್ರಪೋರ್ಷನ್ ಅಂತ ಹೇಳ್ತೀವಿ. ತೊಗರಿ ಜೊತೆ ತೊಗರಿಗೆ ನಾವು ಅಧಿಕ ಅಂತರವನ್ನ ಕೊಟ್ಟಿರ್ತೀವಿ, ಮಿನಿಮಮ್ 3 ಇರುತ್ತೆ. ಸೊ ನಾವ್ ಇವಾಗ ಹೇಳೋದು 4-5 ಬೆಳೆಯೋದನ್ನು ಸೂಕ್ತ ಅಂತ ಹೇಳ್ತೀವಿ. ಯಾಕೆಂದ್ರೆ ಕೊನೆಗಿದು ಹೋಗ್ತಾ ಹೋಗ್ತಾ ತೊಗರಿ ಬ್ರಾಂಚಸ್ ಜಾಸ್ತಿ, ಕೌಲುಗಳು ಜಾಸ್ತಿ ಆಗಿ ಮುಚ್ಕೊಂಡ್ಬಿಡುತ್ತೆ. ಸೊ ಅವಾಗ ರೋಗ ಮತ್ತೆ ಕೀಟಗಳು ಜಾಸ್ತಿ ಆಗತ್ತೆ. ಅದಕ್ಕೆ ನಾವು ಸಸ್ಯ ಅಂತರ ಸಾಲಿಂದ ಸಾಲಿಗೆ ಮಿನಿಮಮ್ 4 ಕೊಡ್ಬೇಕಾಗತ್ತೆ, 120 cm. ಆ 4 ಜಾಗ ವೇಸ್ಟ್ ಆಗ್ಬಿಡುತ್ತಲ್ಲ ತೊಗರಿ ಮಧ್ಯೆ, ಅದ್ರ ಮಧ್ಯೆ ಈ 1 ಅಥವಾ 2 ಅವರೆಯನ್ನ ಬಿತ್ತನೆ ಮಾಡ್ಕೊಂಡ್ರೆ ಅಥವಾ ಅಲಸಂದಿಯನ್ನ ಬಿತ್ತನೆ ಮಾಡ್ಕೊಂಡ್ರೆ ಅವು ಬಹುಬೇಗ ಕಟಾವು ಬರುತ್ತೆ, ಮಣ್ಣು ಒಂದು ಒದಿಕೆ ಮಾಡ್ದಂಗೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಈ ರೀತಿ ಮಾಡ್ಕೋಬಹುದಾಗತ್ತೆ. ನೆಲಗಡಲೆ ಜೊತೆ ಅವರೆ ಕೂಡ ನಾವು 8:1 ಅನುಪಾತದಲ್ಲಿ ಬೆಳೆಯೋದ್ರಿಂದ ಈ ಅಂತರ ಬೆಳೆ ಪದ್ಧತಿಗಳು ಒಂದ್ ರೀತಿ ಇನ್ಶೂರೆನ್ಸ್ ತರ ರೈತನಿಗೆ ವಿಮೆ, ಒಂದು ಬೆಳೆ ಹಾಳಾಯ್ತು ಅಂದ್ರೆ ಇನ್ನೊಂದು ಬೆಳೆ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಂತರ ಬೆಳೆ ಪದ್ಧತಿಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಈಗ ಡಾಕ್ಟರ್ ಲತಾ ಮೇಡಮ್ ಅವರೇ, ಖುಷ್ಕಿ ಬೇಸಾಯದಲ್ಲಿ ನಾವು ಮಣ್ಣಿನ ಆರೋಗ್ಯನ ಹೆಂಗೆ ಕಾಪಾಡ್ಕೋಬೇಕು? ಇದು ಬಹಳ ಮುಖ್ಯವಾದ ಪ್ರಶ್ನೆ ಸರ್. ಈಗ ಖುಷ್ಕಿ ಬೇಸಾಯದಲ್ಲಿ ಬರೀ ನೀರಷ್ಟೇ ಅಲ್ಲ ತೊಂದರೆ, ನೀರಿನ ಮಣ್ಣಿನ ತೇವಾಂಶ ತೊಂದರೆ ಅಷ್ಟೇ ಅಲ್ಲ, ಮಣ್ಣಿನ ತೇವಾಂಶವನ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಮಣ್ಣಿನ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ಒಂದು ಪ್ರಾಬ್ ನೋಡಿದೀವಿ. ಸೊ ನಾಟ್ ಓನ್ಲಿ ತಸ್ಟಿ ಬಟ್ ಆಲ್ಸೋ ಹಂಗ್ರಿ ಅಂತ ಹೇಳಿ, ಒಣ ಭೂಮಿ ಒಂದು ಪ್ರದೇಶಗಳು ಈ ರೀತಿ ಇರ್ತವೆ, ಅಲ್ಲಿ ಬಹು ಪೋಷಕಾಂಶಗಳ ಒಂದು ಕೊರತೆ ನೋಡ್ತೀವಿ. ಅದ್ರ ಜೊತೆ ಮಣ್ಣಿನ ತೇವಾಂಶದ ಕೊರತೆ ಇರುತ್ತೆ, ಹಾಗೆ ಆ ಸಾವಯವ ಇಂಗಾಲ ಕೊರತೆ ಇರುತ್ತೆ. ಇವೆಲ್ಲವೂ ಮಣ್ಣಿನ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತವೆ. ಸೊ ಮಣ್ಣಿನ ಆರೋಗ್ಯ ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಪ್ರತಿ ವರ್ಷವೂ ನಾವು ಕೊಟ್ಟಿಗೆ ಗೊಬ್ಬರವನ್ನ ಹಾಕ್ಬೇಕು. ಬಟ್ ಇದು ತುಂಬಾ ಕಷ್ಟ. ಒಣಭೂಮಿ ರೈತರಿಗೆ ಕೊಟ್ಟಿಗೆ ಗೊಬ್ಬರ ಸಿಗೋದು, ಸಾವಯವ ಗೊಬ್ಬರ ಸಿಗೋದು ಅವರು ಪರ್ಚೇಸ್ ಮಾಡಿ ಹಾಕಿದ್ರೆ ಅಲ್ಲಿ ಲಾಭದಾಯಕ ಆಗೋದಿಲ್ಲ. ಆದ್ರಿಂದ ಸೊ ಈ ಹಸಿರೆಲೆ ಗೊಬ್ಬರಗಳನ್ನ, ಹಸಿರೆಲೆ ಗೊಬ್ಬರ ಕೊಡ್ತಕ್ಕಂತ ಬೆಳೆಗಳನ್ನ, ಹೆಸರು, ಉದ್ದು, ಹಲಸಂದೆ, ಅಬುಸೆಣಬು, ಅವನ್ನ ಪೂರ್ವ ಮುಂಗಾರಿನಲ್ಲಿ ಬಿತ್ತನೆ ಮಾಡಿ ಅವುಗಳಿಂದ ಕಾಯಿಗಳನ್ನ ಒಂದು ಆರ್ಥಿಕ ಒಂದು ಇಳುವರಿಯನ್ನ ಪಡೆದು ತದನಂತರದಲ್ಲಿ ಏನದು ಒಟ್ಟು ಇರುತ್ತೆ ಅದನ್ನು ಮಣ್ಣಲ್ಲಿ ಸೇರಿಸಿದಾಗ ಸಾಕಷ್ಟು ಸಾವಯವ ಅಂಶ, ಸಾಕಷ್ಟು ಸಾವಯವ ವಸ್ತುವನ್ನ ಮಣ್ಣಲ್ಲಿ ಸೇರಿಸಿದಂಗ ಆಗುತ್ತೆ. ಆವಾಗ ಮಣ್ಣಿನ ಆರೋಗ್ಯವೂ ಕೂಡ ನಮ್ಗೆ ಸುಧಾರಿಸ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ಹಬ್ಸೆಣಬು ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಹಸಿರು ಗೊಬ್ಬರವಾಗಿನೇ ಬೆಳಿಬೇಕು. ಹಬ್ಸೆಣಬು ಬೆಳೆದ್ರೆ ನಮ್ಗೆ 25-30 ಪ್ರತಿ ಹೆಕ್ಟೇರ್ಗೆ ಹಸಿರು ಗೊಬ್ಬರವನ್ನ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸಾಕಷ್ಟು ಪೋಷಕಾಂಶಗಳನ್ನ ನಾವು ರಾಸಾಯನಿಕ ಗೊಬ್ಬರಗಳಿಂದ ಕೊಡೋದನ್ನ ಕಡಿಮೆ ಮಾಡಬಹುದಾಗತ್ತೆ ಇಲ್ಲಿ. ಸೊ ಈ ರೀತಿ ಮಣ್ಣಿನ ಒಂದು ಸುಧಾರಣೆಯನ್ನ, ಮಣ್ಣಿನ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳೋದಾಗ್ಲಿ, ಆಮೇಲೆ ಪ್ರತಿ 3 ಮಣ್ಣಿನ ಆರೋಗ್ಯವನ್ನ ತಪಾಸಣೆ ಮಾಡಬೇಕಾಗತ್ತೆ. ಅದ್ರ ಪ್ರಕಾರ ಏನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕಾಗತ್ತೆ. ಹಾಗೆ ಎಲ್ಲ ರೈತರು ಈ ಲಘು ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳನ್ನ ಮಣ್ಣಿಗೆ ಕೊಡೋದು ಬಹಳ ಮುಖ್ಯ ಆಗತ್ತೆ ಸರ್. ಸೊ ಇಲ್ಲಿ ಬರೀ ನಾವು ಏನು ಮೇಜರ್ ಪೋಷಕಾಂಶಗಳು ಅಂತ ಹೇಳ್ತೀವಿ, ಸಾರಜನಕ, ರಂಜಕ, ಪೊಟಾಷ್ ಅಂತ, ಅವಷ್ಟೇ ಕೊಡ್ತಾರೆ ಲಘು ಪೋಷಕಾಂಶಗಳನ್ನ, ಮತ್ತೆ ಸೆಕೆಂಡರಿ ದ್ವಿತೀಯ ಹಂತದ ಪೋಷಕಾಂಶಗಳನ್ನ ಕೊಡೋದಿಲ್ಲ. ಅವಾಗ ಅಲ್ಲಿ ಮಣ್ಣಲ್ಲಿ ಕೊರತೆ ಆಗತ್ತೆ, ಅವಾಗ ಈ ಬೆಳೆಯ ಒಂದು ಇಳುವರಿ ಕೂಡ ಕುಂಠಿತ ಆಗ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದ್ರಿಂದ ಮಣ್ಣಿನ ಒಂದು ಆರೋಗ್ಯವನ್ನ ಕಾಪಾಡಬೇಕಂದ್ರೆ ಸಮಗ್ರವಾಗಿ ನಾವು ಕಾಪಾಡಬೇಕು. ಮಣ್ಣು ಮತ್ತೆ ನೀರು ಸಂರಕ್ಷಣೆ ಮಾಡಬೇಕು, ಹಸಿರೆಲೆ ಗೊಬ್ಬರಗಳನ್ನ ಯಥೇಚ್ಛವಾಗಿ ಮಾಡಬೇಕು, ರಾಸಾಯನಿಕ ಗೊಬ್ಬರಗಳ ಸಮತೋಲನ ಬಳಕೆ ಆಗ್ಬೇಕಾಗತ್ತೆ, ಕೃಷಿ ಬೆಳೆಗಳ ಒದಿಕೆಯನ್ನ ಮಾಡಬೇಕು, ಕೃಷಿ ತ್ಯಾಜ್ಯವನ್ನ ಹಾಕಬೇಕು ಈ ರೀತಿ. ಹಾಗೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನ ಮಾಡ್ತಕ್ಕಂತ ಒಂದು ಪ್ರಾಕ್ಟೀಸ್ನ ಇಟ್ಕೊಂಡ್ರೆ ಮಣ್ಣಿನ ಆರೋಗ್ಯವನ್ನ ಸುಧಾರಿಸಬಹುದಾಗುತ್ತೆ. ತುಂಬಾ ಸಂತೋಷ ಡಾಕ್ಟರ್ ಲತಾ ಎಚ್ ಎಸ್ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ಕೇಳುಗರಿಗೆ, ಅದರಲ್ಲೂ ಮುಖ್ಯವಾಗಿ ರೈತರಿಗೆ ಖುಷ್ಕಿ ಬೇಸಾಯದ ಸುಧಾರಿತ ಕ್ರಮಗಳು ಒಂದೊಂದಾಗಿ ಯಾವುದೇ ಒಂದು ನ್ಯೂನ್ಯತೆ ಬರದ ಹಾಗೆ ನಮ್ಮ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನು ನೀಡಿದ್ರಿ. ಖುಷ್ಕಿ ಬೇಸಾಯ ಇವತ್ತು ಸಾಕಷ್ಟು ಜನ ರೈತರು ಇದನ್ನ ಅನುಸರಿಸ್ತಾ ಇದ್ದಾರೆ, ಮಳೆಯನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಆ ಬೆಳೆ ಒಂದೇ ಬೆಳೆ ಸಿಗ್ತದೆ, ಕೆಲವೊಂದ್ಸರಿ ಆ ಬೆಳೆನೂ ಕೂಡ ಕೈ ಕೊಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮ ಒಂದು ತಾವು ಒದಗಿಸಿದ ಮಾಹಿತಿ ಅತಿ ಸೂಕ್ತ, ಮತ್ತು ಸಮಯಕ್ಕೂ ಕೂಡ ಇದು ಅನ್ವಯಿಸಿದೆ. ತುಂಬ ಸಂತೋಷ ಮೇಡಮ್ ಅವರೇ. ಇನ್ನೂ ಕೆಲವು ರೈತರು ತಮ್ಮ ಜೊತೆಗೆ ಈ ಮಾಹಿತಿಯನ್ನು ಪಡ್ಕೋಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ನನ್ನ ಸಂಪರ್ಕ ಸಂಖ್ಯೆ 8197995325, ಈ ಒಂದು ದೂರವಾಣಿ ಸಂಖ್ಯೆ 8197995325 ಸರ್. ಮತ್ತೊಮ್ಮೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸುಧಾರಿತ ಖುಷ್ಕಿ ಬೇಸಾಯದ ಕ್ರಮಗಳು ಕುರಿತು ಡಾ ಲತಾ ಹೆಚ್ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಇ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಾಮಯ, ಕರುಣಾಮಯ ಗುರು ಪ್ರೇಮಾಮಯ. ಪರಮ ಸ್ವರೂಪನು ತಾನಂತೆ ಹರಿಯಲು ಭಕ್ತಿಯು ಬೇಕಂತೆ, ಪರಮ ಸ್ವರೂಪನು ತಾನಂತೆ ಹರಿಯಲು ಭಕ್ತಿಯು ಬೇಕಂತೆ, ಒಲಿದರೆ ಪಾವನನವನಂತೆ ಸಂಸಾರದ ಭಯ ಹವಗಿಲ್ಲಂತೆ, ಒಲಿದರೆ ಪಾಪಿಗೆ ತಾ ಬಹುದೂರಂತೆ ದುರ್ಮಾರ್ಗಿ

ಅದೇ